ಮತ್ತು ಇಂಥ ಒಂದು ವರದಾನವಾದಂಥ ಬೆಳೆಯನ್ನು ರೈತರು ಹೇಗೆಲ್ಲ ವೈಜ್ಞಾನಿಕವಾಗಿ ಬೆಳೀಬಹುದು ಮತ್ತು ಅದಕ್ಕೆ ಬರುವಂಥ ಸಮಸ್ಯೆಗಳು? ಕಲ್ಲಂಗಡಿ ಪ್ರಮುಖವಾಗಿ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೀತಕ್ಕಂಥ ಒಂದು ಉತ್ತಮವಾದ ಬೆಳೆ. ಈ ಕಲ್ಲಂಗಡಿ ಬೆಳೆಯಿಂದ ವಾಣಿಜ್ಯ ಬೆಳೆ ಆಗಿಯೂ ಸಹ ರೈತರು ಬೆಳೆಯುತ್ತಿದ್ದಾರೆ. ಕಲ್ಲಂಗಡಿ ಸೀಸನಲ್ ಅಂದರೆ ಒಂದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಮೂರು ಕಾಲದಲ್ಲೂ ಸಹ ಬೆಳೆಯಬಹುದು. ಆದರೆ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಮತ್ತು ಅತ್ಯಂತ ಗುಣಮಟ್ಟದ ಇಳುವರಿಯನ್ನು ಪಡೆಯಲು ಚಳಿಗಾಲದಲ್ಲಿ ನವಂಬರ್, ಅಕ್ಟೋಬರ್, ಡಿಸೆಂಬರ್, ಜನವರಿ, ಫೆಬ್ರವರಿವರೆಗೂ ಈ ಬೆಳೆಯನ್ನು ಉತ್ಕೃಷ್ಟ ಗುಣಮಟ್ಟದ ಇಳುವರಿಯನ್ನು ಪಡೆಯಬಹುದು. ಮತ್ತು ಇದರಲ್ಲಿ ಆದಾಯವು ಸ್ವಲ್ಪ ಜಾಸ್ತಿ ಇರೋದರಿಂದ, ಯಾಕಂದರೆ ಬೇಸಿಗೆ ಕಾಲದಲ್ಲಿ ಇದಕ್ಕೆ ಭಾಳಷ್ಟು ಬೇಡಿಕೆಯೂ ಇರುತ್ತೆ, ಅದೇ ರೀತಿ ಉತ್ತಮವಾದ ದರವೂ ಸಿಗುವುದರಿಂದ ಇದನ್ನು ಬೇಸಿಗೆ ಕಾಲದಲ್ಲಿ ಬೆಳೆಯಲು ರೈತರು ಬಹಳ ಆಸಕ್ತಿ ಹೊಂದಿರುತ್ತಾರೆ. ಈ ಕಲ್ಲಂಗಡಿಯನ್ನು ಎಲ್ಲ ಭೂಮಿಯಲ್ಲೂ ಬೆಳೆಯಬಹುದು, ಆದರೆ ಪ್ರಮುಖವಾಗಿ ನೀರು ಬಸಿದು ಹೋಗುವಂತಹ ತಗ್ಗು ಪ್ರದೇಶವಲ್ಲದ ಮತ್ತು ಕೆಂಪು ಮಣ್ಣು ಅಥವಾ ಗೋಡು ಮಣ್ಣು ಅಥವಾ ಮರಳು ಮಿಶ್ರಿತ ಭೂಮಿಯಲ್ಲಿ ಈ ಕಲ್ಲಂಗಡಿಯನ್ನು ಉತ್ತಮವಾಗಿ ಬೆಳೆಯಬಹುದು. ಮುಂಗಾರಿನಲ್ಲಿ ಬೆಳೆಯಲು ಇದು ಸ್ವಲ್ಪ ಸಮಸ್ಯೆ, ಏಕೆಂದರೆ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇರೋದರಿಂದ ರೋಗ ರುಜಿನಗಳಿಗೆ ತುತ್ತಾಗುತ್ತೆ. ಆದ್ದರಿಂದ ರೈತರು ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ಈ ಬೆಳೆಯನ್ನು ಬೆಳೆಯಲು ಭಾಳಷ್ಟು ಆಸಕ್ತಿ ವಹಿಸುತ್ತಿದ್ದಾರೆ. ಇದಲ್ಲದೆ ಇದನ್ನು ಉಷ್ಣವಲಯ ಬೆಳೆಯಾಗಿದ್ದು ಹವಾಗುಣ ಇದಕ್ಕೆ ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇದ್ದು ಮತ್ತು ಚಳಿ ಕಡಿಮೆ ಇದ್ದಾಗ ಕಾಯಿಗಳಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಕಾಯಿಗಳನ್ನು ನಮ್ಮ ಭಾಗದಲ್ಲಿ ಬೆಳೆಯೋದರಿಂದ ರೈತರು ಇದಕ್ಕೆ ಭಾಳಷ್ಟು ಆಸಕ್ತಿ ವಹಿಸ್ತಾ ಇದ್ದಾರೆ. ಡಾಕ್ಟ್ರೇ, ತಾವು ಹೇಳಿದಾಗನೆ ಈ ಉತ್ತರ ಕರ್ನಾಟಕ ಭಾಗಕ್ಕೆ, ಬಳ್ಳಾರಿ ಇರ್ಬೋದು, ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು, ಅಥವಾ ಈ ಭಾಗಕ್ಕೆ ಈ ಕಲ್ಲಂಗಡಿ ಬೆಳೆ ಯಾವ ಮಟ್ಟಿಗೆ ಸೂಕ್ತ, ಜೊತೆಗೆ ಇಲ್ಲಿನ ಮಣ್ಣು ಮತ್ತು ಹವಾಗುಣ ಹಾಗೆಯೇ ಇದನ್ನು ಬಿತ್ತನೆ ಕಾಲ, ಇದ್ರ ಬಗ್ಗೆ ಒಂದಿಷ್ಟು ವೈಜ್ಞಾನಿಕ ಮಾಹಿತಿ? ಇದನ್ನು ನಾ ಮೊದಲೇ ತಿಳಿಸ್ದಂಗೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಬೆಳೆಯಬಹುದು. ಆದರೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಬಿತ್ತಿದಾಗ ಒಳ್ಳೆಯ ಉತ್ಕೃಷ್ಟ ಗುಣಮಟ್ಟದ ಕಾಯಿಗಳನ್ನು ನಾವು ಪಡೆಯಬಹುದು. ಯಾಕಂದರೆ ಈ ಸೀಸನ್ನಲ್ಲಿ ಉಷ್ಣ ಜಾಸ್ತಿ ಇರ್ತದೆ, ಶೀತ ಕಡಿಮೆ ಇರ್ತದೆ, ಮತ್ತು ಮಳೆ ಬೀಳುವುದಿಲ್ಲ. ಮಳೆ ಬೀಳಲಾರದಂಥ ಸಂದರ್ಭದಲ್ಲಿ ಮಣ್ಣಿನಲ್ಲಿ ತೇವಾಂಶ ಕೊರತೆ ಇರೋದರಿಂದ, ನೀರು ಚೆನ್ನಾಗಿ ಬಸಿದು ಹೋಗೋದರಿಂದ ಇಲ್ಲಿ ಒಳ್ಳೆಯ ಗುಣಮಟ್ಟಗಳನ್ನು ನಾವು ಪಡೀಬಹುದು. ಮತ್ತು ಇದಲ್ಲದಲೇ ರೈತ ಬಾಂಧವರು ನವಂಬರ್, ಡಿಸೆಂಬರ್ನಲ್ಲಿ ಬೆಳೆದರೆ ಇದು ಮೂರು ತಿಂಗಳು ಬೆಳೆ ಆಗಿರೋದರಿಂದ 90 ದಿವಸ, 110 ದಿವಸದಲ್ಲಿ ಬಂದುಬಿಡ್ತದೆ ಬೆಳೆ. ಅದಕ್ಕೇನು ಮಾಡ್ತಾರೆ ರೈತರು, ಒಳ್ಳೆಯ ಜಾಸ್ತಿ ಹೆಚ್ಚಿಗೆ ಬೆಲೆ ಬೇಕಂದಾಗ ಅವರು ಡಿಸೆಂಬರ್ ಮೊದಲನೇ ವಾರ, ಜನವರಿ ಫಸ್ಟ್ ವೀಕ್, ಭಾಳ ಅಂದರೆ ಫೆಬ್ರವರಿ ಮೊದಲನೇ ವಾರದವರೆಗೂ ಈ ಬೆಳೆಯನ್ನು ಬಿತ್ತಲಿಕ್ಕೆ ಒಳ್ಳೆಯ ಸಮಯ ಅಂತ ನಾನು ತಿಳಿಯಪಡಿಸ್ತೀನಿ ತಮಗೆ. ಹಾಗೆ ಡಾಕ್ಟ್ರೇ, ಈ ಬೆಳೆಯನ್ನು ಬೆಳೆಯುವಂಥ ರೈತರು ತಳಿಗಳ ಬಗ್ಗೆ ಕೂಡ ಮಾಹಿತಿ ಇರಬೇಕಾಗುತ್ತೆ. ಹಾಗಾದರೆ ಅಂಥ ಒಂದು ತಳಿಗಳು ಯಾವ್ಯಾವ ತಳಿಗಳನ್ನು ಈ ಬೆಳೆಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ, ಮತ್ತು ನಮ್ಮ ಭಾಗಕ್ಕೆ ಯಾವ ತಳಿಯ ಕಲ್ಲಂಗಡಿಯನ್ನು ಬೆಳೆದರೆ ಸೂಕ್ತ ಅಂತೀರಿ? ನಮ್ಮಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ ಬೆಂಗಳೂರವರು ಸಂಶೋಧನೆ ಪ್ರಕಾರ ಶುಗರ್ ಬೇಬಿ ಅಂತಕ್ಕಂಥ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಶುಗರ್ ಬೇಬಿ ಅಂತಕ್ಕಂಥ ತಳಿ ಅಲ್ಪಾವಧಿ ತಳಿಯಾಗಿದ್ದು ಇದು ಕಟಾವಿಗೆ 75 ದಿವಸದಲ್ಲಿ ಕಟಾವಿಗೆ ಬರ್ತದೆ. ಇದು ಹಣ್ಣಿನ ಗಾತ್ರ 4-6 ಕೆಜಿ ಇದ್ದು ಇದು ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೆಯಲು ಸೂಕ್ತವಾದಂಥ ಒಂದು ತಳಿ ಅಂತೇಳಿ ಶಿಫಾರಸು ಮಾಡಿದ್ದಾರೆ. ಇದಲ್ಲದಲೇ ಇನ್ನೊಂದು ಅರ್ಕಾಮಾಣಿಕ್ ಅಂತಕ್ಕಂಥ ಇನ್ನೊಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಬೂದಿ ರೋಗ, ಚಿಬ್ಬು ರೋಗ ಮತ್ತು ಬೂಜು ಚುಪ್ಪಟ ರೋಗ ಇವೆಲ್ಲವುದಕ್ಕೂ ರೋಗ ನಿರೋಧಕತೆಯನ್ನು ಹೊಂದಿರುತ್ತದೆ. ಅಂದರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಟ್ರಿಪಲ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ಅಂತೀವಿ. ಅಂದರೆ 3 ವಿವಿಧ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಇದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ, ದೀರ್ಘಾವಧಿ ಬೆಳೆ ಅಂದರೆ 100 ರಿಂದ 110 ದಿನದಲ್ಲಿ ಕಟಾವಿಗೆ ಬರುತ್ತದೆ. ಶುಗರ್ ಬೇಬಿ 75 ದಿನದಲ್ಲಿ ಕಟಾವಿಗೆ ಬರುತ್ತದೆ. ಇದು ಅರ್ಕಾಮಾಣಿಕ್ ಅಂತಕ್ಕಂಥದ್ದು ದೀರ್ಘಾವಧಿ ತಳಿಯಾಗಿದ್ದು ಇದು 100 ರಿಂದ 110 ದಿನದ ಒಳಗೆ ನಮಗೆ ಕಟಾವಿಗೆ ಬರುತ್ತದೆ. ದೀರ್ಘಾವಧಿ ತಳಿಯಾಗೋದ್ರಿಂದ ಇದರಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಈಗ ಇನ್ನೊಂದು ತಳಿ ಪ್ರಮುಖವಾಗಿ ಇದರಲ್ಲಿ ಶಿಫಾರಸು ಮಾಡಿರತಕ್ಕಂಥದ್ದಂದರೆ ಅರ್ಕಾ ಮುತ್ತು ಅಂಥೇಳಿ. ಇದು ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ ತಳಿ. ಈ ತಳಿಯ ವಿಶೇಷ ಏನಪ್ಪ ಅಂದರೆ, ಈ ತಳಿನ ನಾವು ಅಧಿಕ ಸಾಂದ್ರತೆ ಪದ್ಧತಿ ಅಂತೀವಿ. ನಾವು ಅಧಿಕ ಸಾಂದ್ರತೆ ಪದ್ಧತಿ ಅಂದರೆ ಕಡಿಮೆ ಅಂತರದಲ್ಲಿ ಹೆಚ್ಚಿನ ಗಿಡಗಳನ್ನು ಕೂಡಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯತಕ್ಕಂಥದ್ದಕ್ಕೆ ಅಧಿಕ ಸಾಂದ್ರತೆ ಪದ್ಧತಿ ಅಂತ ನಾವು ಶಿಫಾರಸು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಅರ್ಕಾಮುತ್ತು ಅಂತಕ್ಕಂಥ ಒಂದು ತಳಿ ಈ ಅಧಿಕ ಸಾಂದ್ರತೆ ಪದ್ಧತಿಗೆ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು. ಈ ಇದರಲ್ಲಿ ಕಲ್ಲಂಗಡಿಗೆ ಸಾಲಿನಿಂದ ಸಾಲಿಗೆ 1.5 ಮೀಟರು ಮತ್ತು ಗಿಡದಿಂದ ಗಿಡಕ್ಕೆ 75 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಲಿಕ್ಕೆ ನಾವು ಈ ತಳಿಯನ್ನು ನಾವು ಶಿಫಾರಸು ಮಾಡ್ತೀವಿ. ಆ ತಳಿ ನಾವು ಈ ಥರ ಈ ಅಂತರದಲ್ಲಿ ನಾವು ಶಿಫಾರಸು ಮಾಡಿದಾಗ 1 ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 13,000 ಸಸಿಗಳನ್ನು ನಾವು ನಾಟಿ ಮಾಡಬಹುದು ಮತ್ತು ಇದರಿಂದ ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಯಾಕಂದರೆ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ನಾವು ಅಂತರವನ್ನು ಕಡಿಮೆ ಮಾಡ್ತೀವಿ, ಗಿಡಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತೀವಿ. ಆದ್ದರಿಂದ ನಮಗೆ ಇದರಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಅರ್ಕ ಮುತ್ತು ಅಂತಕ್ಕಂಥ ಒಂದು ಹೊಸ ತಳಿಯಿಂದ ರೈತರು ಭಾಳಷ್ಟು ಉಪಯೋಗ ಪಡೆಯಬಹುದು ಮತ್ತು ಹೆಚ್ಚಿನ ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತೈತೆ. ಇನ್ನೊಂದೇನಪ್ಪ ಅಂದರೆ ಈ ತಳಿ ಅಲ್ಪಾವಧಿ ತಳಿಯಾಗಿದೆ. ಇದು ಸಹ 75-80 ದಿನದಲ್ಲಿ ಕಟಾವಿಗೆ ಬರ್ತದೆ ಮತ್ತು ಇದು ಕುಬ್ಜ ತಳಿಯಾಗಿದ್ದು ಅಂದರೆ ಕುಬ್ಜ ತಳಿ ಅಂದರೆ ಡ್ವಾರ್ಫ್ ತಳಿ, ಡ್ವಾರ್ಫ್ ವೆರೈಟಿ ಅಂತಕ್ಕಂಥ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಬೆಂಗಳೂರವರು ಬಿಡುಗಡೆ ಮಾಡಿದ್ದಾರೆ. ಇದನ್ನು ರೈತರು ಎಲ್ಲರೂ ಪಡೆಯಬಹುದು. ಹಾಗೆ ಡಾಕ್ಟ್ರಿ, ಈ ಒಂದು ಕಲ್ಲಂಗಡಿ ಬೆಳೆಗೆ ಬೇಕಾಗುವ ಬೇಸಾಯ ಸಾಮಗ್ರಿಗಳು ಏನೇನು ಅಂತೀರಿ? ಕಲ್ಲಂಗಡಿ ಬೆಳೆಗೆ ಪ್ರಮುಖವಾಗಿ ತಳಿಗಳ ಆಯ್ಕೆ ಹೇಳಿದೆ, ಆದರೆ ತಳಿಯಲ್ಲಿ ಎಷ್ಟು ಬೀಜ ಬೇಕು? 1 ಹೆಕ್ಟೇರ್ ಪ್ರದೇಶಕ್ಕೆ ಸಂಕರಣ ತಳಿಗಳಾದರೆ 300 ಗ್ರಾಂ ಬೀಜ ಬೇಕಾಗ್ತದೆ. ಸಂಕರಣ ತಳಿಗಳಂದರೆ ಹೈಬ್ರಿಡ್ ತಳಿಗಳು, ಹೈಬ್ರಿಡ್ ತಳಿಗಳನ್ನ ನಾವು 300 ಗ್ರಾಂ ಬೀಜ ಬೇಕಾಗ್ತದೆ. ಅದೇ ರೀತಿ ಸಾಮಾನ್ಯ ತಳಿಗಳಾದರೆ ಓಪನ್ ಪಾಲಿನೇಟೆಡ್ ವೆರೈಟಿ ಅಂತ ನಾವು ಆ ತಳಿಗಳಾದರೆ 750 ಗ್ರಾಂ ಬೀಜ 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುತ್ತದೆ. ಇದಕ್ಕೆ ಒಂದು ಪ್ರಮುಖವಾಗಿ ನಮಗೆ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು ಅಥವಾ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಗೌಚ್ ಅಂತಕ್ಕಂಥ ಅಥವಾ ಇಮ್ಡಾಕ್ಲೋಪ್ರಿಡ್ ಅಂತಕ್ಕಂಥ 5 ml/kg ಬೀಜನ ಅದರಲ್ಲಿ ದ್ರವಣದಲ್ಲಿ ನಾವು ಎದ್ದು ಬೀಜೋಪಚಾರ ಮಾಡಿದ್ರೆ ಬಡ್ ನೆಕ್ರೋಸಿಸ್ ಅಂತಕ್ಕಂಥ ಸುಳಿ ಕೊಳೆ ರೋಗವನ್ನು, ಸುಳಿ ನಂಜಾಣು ರೋಗವನ್ನು ನಾವು ನಿಯಂತ್ರಿಸ್ಬೋದು. ಇದಲ್ದಲೆ ನಾವು ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂತಹ ಗೊಬ್ಬರ ಯಾವುದಪ್ಪ ಅಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್. ಸಾರಜನಕ 100 kg, ರಂಜಕ 88 kg ಮತ್ತು ಪೊಟ್ಯಾಶ್ 100 kg ಪ್ರತಿ ಹೆಕ್ಟೇರ್ಗೆ ನಾವು ಒದಗಿಸಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ಬಿತ್ತುವುದಕ್ಕಿಂತ ಮುಂಚೆ 50% ಸಾರಜನಕ ಅಂದರೆ 50 kg ಸಾರಜನಕ ಮತ್ತು ಪೂರ್ಣ ಪ್ರಮಾಣದ ರಂಜಕ ಹಾಗೂ ಪೂರ್ಣ ಪ್ರಮಾಣದ ಪೊಟ್ಯಾಶ್ ಗೊಬ್ಬರವನ್ನು ಭೂಮಿ ತಯಾರು ಮಾಡುವ ಹಂತದಲ್ಲೇ ಕೊಡಬೇಕಾಗ್ತದೆ. ಇನ್ನು ಉಳಿತಕ್ಕಿರ್ತಕ್ಕಂತಹ 50% ಸಾರಜನಕವನ್ನು ಬಿತ್ತಿದ 30 ದಿನಗಳ ನಂತರದಲ್ಲಿ ಮೇಲು ಗೊಬ್ಬರವಾಗಿ ಗಿಡದಿಂದ 15 ಸೆಂಟಿಮೀಟರ್ ದೂರದಲ್ಲಿ 2.5 ಸೆಂಟಿಮೀಟರ್ ಆಳದಲ್ಲಿ ಪಾತಿ ಮಾಡಿ ಕೊಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ರೈತರು. ಹಾಗೆ ಡಾಕ್ಟರ್, ಈ ಒಂದು ಬೆಳೆಯಲ್ಲಿ ಉಪಯೋಗಿಸಬಹುದಾದಂಥ ಬೀಜೋಪಚಾರ ಕ್ರಮ? ಬೀಜೋಪಚಾರ ಇಮ್ಡಾಕ್ಲೋಪ್ರಿಡ್ ಅಂತಕ್ಕಂಥ ಒಂದು ಕೆಮಿಕಲ್ನ ಅಥವಾ ಗೌಚ್ ಅಂತಕ್ಕಂಥ ಕೆಮಿಕಲ್ 5 ml/kg ಜೊತೆ ಟ್ರೀಟ್ಮೆಂಟ್ ಮಾಡಿ ನಾವು ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೋದು. ಕಡಿಮೆ ವೆಚ್ಚದ್ದು ಒಂದು ಬೀಜೋಪಚಾರ ಮಾಡೋದ್ರಿಂದ ನೀವು 4 ಸ್ಪ್ರೇನ ನೀವು ಕಂಟ್ರೋಲ್ ಮಾಡಿದಂಗೆ. ಅಂದ್ರೆ ಬೀಜೋಪಚಾರ ಅಂದ್ಕೊಳ್ಳೋಣ, ಎಷ್ಟು ವೆಚ್ಚ ಜಾಸ್ತಿ ಇದೆ, ಜಾಸ್ತಿ ಆಗುತ್ತೆ ಅನ್ನೋ ಮನೋಭಾವನೆ ಇರ್ತದೆ. ಅದಕ್ಕೆ ಬೀಜೋಪಚಾರ ಮಾಡೋದ್ರಿಂದ ರೈತರಿಗೆ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ ಮತ್ತು ಇದನ್ನು 1 ಸಾಲಿನಿಂದ 2.5 ಸಾಲಿಗೆ 2.5-3 ಮೀಟರ್ ಅಂತರದಲ್ಲಿ ಸಾಲುಗಳನ್ನ ಮಾಡಬೇಕು. 2.5-3 ಮೀಟರ್ ಸಾಲಿನ ಅಂತರದಲ್ಲಿ ಸಾಲುಗಳನ್ನು ಮಾಡಿದ ನಂತರ ಗಿಡದಿಂದ ಗಿಡಕ್ಕೆ 1 ಮೀಟರ್ ಅಂತರದಲ್ಲಿ ಗುಣಿಗಳನ್ನು ತೆಗಿಬೇಕು. ಒಂದು ಗುಣಿಯಲ್ಲಿ ಕನಿಷ್ಠ ಪಕ್ಷ 4-5 ಬೀಜಗಳನ್ನು ನಾವು ಊರಬೇಕಾಗುತ್ತದೆ. ಅದರಲ್ಲಿ ಮೊಳಕೆ ಒಡೆದು ಚೆನ್ನಾಗಿ ಬಂದಂತಹ 2 ಸಸಿಗಳನ್ನು ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ 2 ಸಸಿಗಳನ್ನು ಆಯ್ಕೆ ಮಾಡಿಕೊಂಡು ಇನ್ನು ಉಳಿಗಿರ್ತಕ್ಕಂಥ 2 ಸಸಿಗಳನ್ನು ಕಿತ್ತು ಹಾಕಬೇಕಾಗ್ತದೆ. ಇದಲ್ದಲೆ ಇತ್ತೀಚಿನ ದಿನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಟೊಮೆಟೊ, ಬದನೆ, ಮೆಣಸಿನಕಾಯಿ ಹಾಗೆ ತಯಾರು ಮಾಡೋದು ಪ್ರೋಟ್ರೇದಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಆ ಥರ ಈಗ ಈ ಕಲ್ಲಂಗಡಿದಲ್ಲೂ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಬೀಜ ಉಳಿಸಲಿಕ್ಕೆ, ಯಾಕಂದರೆ ಸಂಕರಣ ತಳಿಗಳ ಬೀಜ ಭಾಳಷ್ಟು ದುಪ್ಪಟ್ಟಿರ್ತದೆ, ಭಾಳ ದುಬಾರಿ ಆಗಿರ್ತದೆ, ರೈತರಿಗೆ ಭಾಳ ಹೊರೆ ಆಗುತ್ತೆ. 3-4 ಬೀಜಗಳನ್ನು ಬಿತ್ತಿ 2 ಸಸಿಗಳನ್ನು ತೆಗೆದುಹಾಕೋದ್ರಿಂದ ರೈತರಿಗೆ ನಷ್ಟ ಆಗ್ತದೆ. ಅದಕ್ಕೆ ಏನು ಮಾಡ್ತಿದ್ರು, ಈಗ ನರ್ಸರಿನಲ್ಲೇ ಈಗ ನಾವು ಟೊಮೊಟೊ, ಬದನೆ, ಮೆಣಸಿನಕಾಯಿ ಆಗಿ ಪ್ರೋಟ್ರೇದಲ್ಲಿ ತಯಾರಿಸ್ತೀವಲ್ಲ, ಆ ಥರ ಈ ಕಲ್ಲಂಗಡಿದಲ್ಲೂ ಸಹ ನಾವು ಪ್ರೋಟ್ರೇದಲ್ಲಿ ಸಸಿಗಳನ್ನು ತಯಾರಿಸಿ ವಿತರಣೆ ಮಾಡ್ತಾ ಇದ್ದಾರೆ. ಇದರಿಂದ ರೈತರಿಗೆ ನಷ್ಟ ಕಡಿಮೆ ಆಗ್ತಾ ಇದೆ. ಹಾಗೆ ಡಾಕ್ಟರ್, ಈ ಒಂದು ಬೆಳೆಗೆ ಮುಖ್ಯವಾಗಿ ಕೆಲವು ಸಸಿಗಳನ್ನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಅಗೆಗಳನ್ನ ಮಾಡ್ಕೊಳ್ಳುವಂಥದ್ದು ಅಗೆಗಳನ್ನ ಮಾಡ್ಕೋತೀವಿ. ಅಗೆಗಳನ್ನ ನೇರವಾಗಿ 4 ರೂಪಾಯಿಯಿಂದ 5 ರೂಪಾಯಿಗೆ ಒಂದು ಅಗೆ ತರ ಮಾರಾಟ ಮಾಡ್ತಾ ಇದ್ದಾರೆ. ಅದು ಲಾಭದಾಯಕ, ಯಾಕಂದ್ರೆ ಈ ಸಂಕರಣ ತಳಿಗಳಲ್ಲಿ ಬೀಜದ ದರ ಬಹಳಷ್ಟು ಹೆಚ್ಚಿರ್ತದೆ. ಆದ್ದರಿಂದ ಸಸಿ ಮಡಿನಲ್ಲಿ ಸಸಿ ತಯಾರಿ ಮಾಡಿಕೊಂಡು ನೇರವಾಗಿ ನಾಟಿ ಮಾಡೋದ್ರಿಂದ ನಮಗೆ ಬೀಜದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು, ಮತ್ತೆ ಇದರಿಂದ ಖರ್ಚನ್ನು ಸಹ ನಾವು ಕಡಿಮೆ ಮಾಡಬಹುದು. ಇದು ವೈಜ್ಞಾನಿಕವಾಗಿ ಅನುಸರಿಸಿದ್ರೆ ನಾಟಿ ಹಂತದಲ್ಲಿ ಬಿತ್ತನೆ ಕ್ರಮವನ್ನು ಕಡಿಮೆ ವೆಚ್ಚದಲ್ಲಿ ಮಾಡ್ಕೋಬಹುದು. ಹಾಗೆ ಡಾಕ್ಟರ್, ಇನ್ನು ನೀರಾವರಿ ವಿಷಯಕ್ಕೆ ಬಂದಾಗ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಟ್ಟರೆ ಸೂಕ್ತ, ಮತ್ತೆ ನಿರಂತರವಾಗಿ ಹೆಚ್ಚೆಚ್ಚು ನೀರು ಕೊಟ್ಟಷ್ಟು ಹಣ್ಣನ್ನು ನಾವು ರುಚಿಯಾದ ಮತ್ತು ಒಂದು ದೊಡ್ಡ ಗಾತ್ರದ ಹಣ್ಣನ್ನು ಪಡೀಲಿಕ್ಕೆ ಸಾಧ್ಯ ಅಥವಾ ಹೇಗೆ ಅಂತ? ನದಿ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಕಲ್ಲಂಗಡಿಗೆ ನೀರನ್ನು ಕೊಡುವಂತಹ ಅವಶ್ಯಕತೆನೇ ಬೀಳುವುದಿಲ್ಲ. ಯಾಕಂದರೆ ನದಿ ತೀರದಲ್ಲಿ ಅಂತರ್ಜಾಲದ ಬಸಿ ಮುಖಾಂತರ ಈ ಕಲ್ಲಂಗಡಿ ಬೇರು ಸರಿಸುಮಾರು 1-1.5 ಮೀಟರ್ ಆಳದವರೆಗೆ ಬೇರು ಹೋಗ್ತದೆ. ಆ 1-1.5 ಮೀಟರ್ ಆಳದಲ್ಲಿ ಈ ಬಸಿ ನೀರಿನ ಲಭ್ಯತೆಯನ್ನು ಉಪಯೋಗಿಸಿಕೊಂಡು ಬೆಳೆಯೋದ್ರಿಂದ ಈ ನದಿ ತೀರದಲ್ಲಿ ಬೆಳೀತಕ್ಕಂಥ ಕಲ್ಲಂಗಡಿ ಬೇಸಾಯಕ್ಕೆ ಯಾವುದೇ ತರಹದ ನಾವು ನೀರನ್ನು ಕೊಡತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಕಲ್ಲಂಗಡಿಗೆ ನಾವು ಮಣ್ಣು ಮತ್ತು ಹವಾಗುಣವನ್ನು ಆಧರಿಸಿ ನಾವು ಪ್ರತಿ 4-6 ದಿನಕ್ಕೊಮ್ಮೆ ನಾವು ನೀರನ್ನು ಉಣಿಸಬೇಕಾಗ್ತದೆ. ಈ ಸಾಲಿನಲ್ಲಿ ನೀರು ಉಣಿಸುವುದಕ್ಕಿಂತ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೋಬೇಕಾಗ್ತದೆ. ಈ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಬೆಳೆಗೆ ಬೇಕಾಗಿರತಕ್ಕಂಥ ಪ್ರಮಾಣವಷ್ಟೇ ನೀರನ್ನು ಒದಗಿಸುವುದರಿಂದ ನೀರನ್ನು ಉಳಿತಾಯ ಮಾಡ್ಬೋದು. ಮತ್ತು ನಾವು ಈ ನೀರನ್ನು ಕಾಲುವೆಗಳ ಮುಖಾಂತರ ಹರಿಸಿದಾಗ ಏನಾಗ್ತದೆ, ಈ ಮಣ್ಣಿನ ಮೇಲೆಲ್ಲ ನೀರು ಹರಿದು ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ಆದರೆ ಹನಿ ನೀರಾವರಿ ಪದ್ಧತಿಯಿಂದ ಅಳವಡಿಸೋದ್ರಿಂದ ಬೇರಿಗೆ ನೀರನ್ನು ಕೊಡುವುದರಿಂದ ನೀರು ಪೋಲಾಗುವುದಿಲ್ಲ, ಮತ್ತು ಬೇರೆ ಪ್ರದೇಶದಲ್ಲಿ ನೀರನ್ನು ಹರಿಲಾರದ ಸಂದರ್ಭದಲ್ಲಿ ರೋಗ ಮತ್ತು ಕೀಟಗ ಬಾಧೆ ಕಡಿಮೆ ಮಾಡ್ಕೋಬೋದು ನಾವು. ಇದಲ್ದಲೇ ಗಿಡಕ್ಕೆ ಜಾಸ್ತಿ ನೀರು ಕೊಟ್ಟಷ್ಟು ಬಹಳಷ್ಟು ತೊಂದರೆ ಅನುಭವಿಸಬೇಕಾಗ್ತದೆ. ಒಂದು, ಕಡಿಮೆ ನೀರನ್ನು ಕೊಟ್ಟು ಅತಿ ಹೆಚ್ಚು ಸಕ್ಕರೆ ಅಂಶವನ್ನು ಅದರಲ್ಲಿ ಕಾಪಾಡ್ಕೋಬೇಕಾಗ್ತದೆ. ಇಲ್ಲಿ ನೀರನ್ನು ಬಳಸುವುದು ಬಹಳಷ್ಟು ಅತ್ಯವಶ್ಯಕ, ಯಾಕಂದರೆ ಸೂಕ್ಷ್ಮವಾಗಿ ಬಳಸ್ತಕ್ಕಂಥದ್ದು. ಒಂದೇ ಸತಿ ನೀರಿನ ಪ್ರಮಾಣ ಜಾಸ್ತಿ ಕೊಟ್ಟು ಬಹಳಷ್ಟು ದಿವಸ ಒಣಗಿಸಿಬಿಡೋದು, ಅಥವಾ ಒಂದೇ ಸತಿ ನೀರನ್ನು ಹೆಚ್ಚು ಕೊಟ್ಟು ಬಹಳಷ್ಟು ಒಣಗಿಸಿಬಿಡು, ಅದಲ್ಲದೆ ಕಡಿಮೆ ನೀರು ಕೊಟ್ಟು ಒಂದೇ ಸತಿ ಬಹಳಷ್ಟು ನೀರನ್ನು ಕೊಡೋದ್ರಿಂದ ಹಣ್ಣು ಸೀಳ್ತಾವೆ. ಹಣ್ಣು ಸೀಳುವಿಕೆಗೆ ಈ ನಮ್ಮ ನೀರಿನ ಮ್ಯಾನೇಜ್ಮೆಂಟ್, ಈ ನೀರಿನ ನಿರ್ವಹಣೆ ಸರಿಯಾಗಿ ಮಾಡಲಿಲ್ಲ ಅಂದರೆ ಹಣ್ಣು ಸೀಳ್ತಾವೆ. ಕ್ರ್ಯಾಕಿಂಗ್ ಅಂತೀವಿ ನಾವು, ಫ್ರೂಟ್ ಕ್ರ್ಯಾಕಿಂಗನ್ನು ನಾವು ಕಾಣ್ಬೋದು. ಇದಲ್ದಲೇ ಇನ್ನೊಂದೇನಪ್ಪ ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಅವನು ಸಹ ಕೊರತೆ ಆಗಿರೋದ್ರಿಂದನೂ ಸಹ ನಮಗೆ ಕೆಲವೊಂದು ಸತಿ ಸೀಳುವಿಕೆ ಕಾಣ್ತೀವಿ ನಾವು. ಲಘು ಪೋಷಕಾಂಶಗಳನ್ನ ನಾವು ಪರ್ಟಿಕ್ಯುಲರ್ಲಿ ಬೋರಾನ್ ಅಂತಕ್ಕಂಥ ಒಂದು ಅಂಶ ಕಡಿಮೆ ಆದಾಗ ನಾವು ಈ ಫ್ರೂಟ್ ಕ್ರ್ಯಾಕಿಂಗ್ ಅಥವಾ ಹಣ್ಣು ಸೀಳುವಿಕೆಯನ್ನು ನಾವು ಕಾಣ್ಬೋದು. ಡಾಕ್ಟರ್, ಇನ್ನು ಇಷ್ಟೆಲ್ಲ ಒಂದು ಹಂತ ಹಂತವಾಗಿ ತಾವು ಹೇಳಿದ ಎಲ್ಲ ಕ್ರಮಗಳನ್ನು ಅನುಸರಿಸಿದಂಥ ರೈತರಿಗೆ ಮತ್ತೊಂದು ಕಾಲಘಟ್ಟ, ಅದುವೇ ಈ ಕೀಟಗಳು ರೋಗಗಳು ಇಂಥ ಒಂದು ಸಂದರ್ಭ ಬಂದಾಗ ಹೇಗೆ ನಮ್ಮ ರೈತರು ಅವುಗಳನ್ನು ವೈಜ್ಞಾನಿಕವಾಗಿ ಹತೋಟಿ ಮಾಡಬೇಕು ಮತ್ತು ಅದಕ್ಕೆ ಪರಿಹಾರ ಕ್ರಮಗಳನ್ನು ಕಂಡುಕೊಳ್ಬಹುದು ಅಂತೀರಿ? ಪ್ರಮುಖವಾಗಿ ನಮ್ಮ ಈ ಪ್ರದೇಶದಲ್ಲಿ ಪ್ರಮುಖವಾದ ಕೀಟ ನಾವು ನೋಡ್ತಕ್ಕಂಥದ್ದು ಒಂದು ಹಣ್ಣು ನೊಣ, ಫ್ರೂಟ್ ಫ್ಲೈ ಅಂತೀವಿ ನಾವು ಇಂಗ್ಲೀಷ್ದಲ್ಲಿ, ಕನ್ನಡದಲ್ಲಿ ಹಣ್ಣು ನೊಣ ಅಂತೀವಿ. ಈ ಹಣ್ಣು ನೊಣ ಭಾಳಷ್ಟು ಡ್ಯಾಮೇಜ್ ಮಾಡ್ತದೆ ನಮ್ಮ ಪ್ರದೇಶದಲ್ಲಿ. ಇದನ್ನು 2 ವಿಧವಾಗಿ ಕಂಟ್ರೋಲ್ ಮಾಡ್ಬೋದು. ಒಂದು, ಮೆಲಾಥೇನ್ ಪೌಡರನ್ನು ಡಸ್ಟ್ ಮಾಡೋದ್ರಿಂದ ಇದನ್ನು ನಾವು ನಿಯಂತ್ರಣ ಮಾಡ್ಬೋದು. ಎರಡನೇದು, ಮೀಥೈಲ್ ಯೂಜನಾಲ್ ಅಂತಕ್ಕಂಥ ಮೋಹಕ ಬಲೆಗಳನ್ನು ಉಪಯೋಗಿಸುವುದರಿಂದ ನಾವು ಈ ಹಣ್ಣು ನೊಣವನ್ನು ಹತೋಟಿಗೆ ತರಬಹುದು ಒಂದು. ಇದಲ್ದಲೇ ಇನ್ನೊಂದು ಥ್ರಿಪ್ಸ್ ಅಂತಕ್ಕಂಥ ಒಂದಿದೆ, ಥ್ರಿಪ್ಸ್ ಅಂತಕ್ಕಂಥ ಸಸಿ ಹೆಣ್ಣು, ಅದು ಸಹ ಬಾಧೆ ಕೊಡ್ತದೆ. ಅದಕ್ಕೆ ಫಿಪ್ರೋನಿಲ್ ಅಂತಕ್ಕಂಥ ಒಂದು ಕೆಮಿಕಲ್ ಇದೆ, ಆ ಕೆಮಿಕಲ್ನ ನೀವು ಸ್ಪ್ರೇ ಮಾಡಿಕೊಂಡು ನೀವು ಕಂಟ್ರೋಲ್ ಮಾಡ್ಕೋಬೋದು. ಇದಲ್ದಲೆ ನಮ್ಮಲ್ಲಿ ಪ್ರಮುಖವಾದ ರೋಗಗಳಂದರೆ ಸುಳಿ ನಂಜು ರೋಗ. ಸುಳಿ ನಂಜು ರೋಗ ಭಾಳಷ್ಟು ಕಾಡ್ತಾ ಇದೆ ಈ ಪ್ರದೇಶದಲ್ಲಿ. ಈ ಸುಳಿ ನಂಜು ರೋಗ ಒಂದು ಪ್ರಮುಖವಾದ ರೋಗ, ಮತ್ತು ಇದರಿಂದ 100% ಲಾಸನ್ನು ನಾವು ಕಾಣ್ಬೋದು. ಯಾಕಪ್ಪ ಅಂದರೆ ಇದು ವೈರಲ್ ಡಿಸೀಸ್ ಆಗಿರೋದ್ರಿಂದ ಇದು 100% ಲಾಸನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತೈತೆ. ಇದನ್ನು ನಾವು ಬೀಜೋಪಚಾರ ಮಾಡೋದರಿಂದ, ಇಮಿಡಾಕ್ಲೋಪ್ರಿಡ್ ಅಥವಾ ಗೌಚಿಂದ ಬೀಜೋಪಚಾರ ಮಾಡ್ಬೋದು. ಎರಡನೇದಾಗಿ ಇದಕ್ಕೆ ಈ ಕೀಟದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ. ಕೀಟಗಳು ವೆಕ್ಟರ್ ಅಂತೀವಿ ನಾವು ಇಂಗ್ಲೀಷ್ದಲ್ಲಿ, ಅವು ವೈರಾಣು ಸ್ಪ್ರೆಡ್ ಮಾಡ್ತಾವೆ. ವೈರಾಣುಗಳನ್ನ ಒಂದು ಸಸಿಯಿಂದ ಮತ್ತೊಂದು ಸಸಿಗೆ ವಿತರಣೆ ಮಾಡ್ತವೆ ರಸ ಹೀರುವ ಮುಖಾಂತರ. ವಿತರಣೆ ಮಾಡ್ತವೆ. ಆದ್ದರಿಂದ ನಾವು ಆ ಕೀಟಗಳನ್ನು ನಾವು ಮೊದಲು ಹತೋಟಿಗೆ ತರಬೇಕಾಗ್ತದೆ. ಪ್ರಮುಖವಾಗಿ ನಾವು ಫಿಪ್ರೋನಿಲ್ ಅಂತಕ್ಕಂಥದ್ದು ಅಂತ ಸ್ಪ್ರೇ ಮಾಡ್ಬೋದು, ಡೈಫೆಂಥೂರಿಯಾನ್ ಮತ್ತು ಯಾವುದಾದ್ರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ನ ನಾವು 10-15 ದಿವಸಗಳ ಅಂತರದಲ್ಲಿ ನಾವು ಸ್ಪ್ರೇ ಮಾಡ್ಕೊಂಡಲ್ಲಿ ಈ ನಂಜಾಣು ರೋಗವನ್ನು ನಾವು ಸುಳಿ ನಂಜಾಣು ರೋಗವನ್ನು ಹತೋಟಿಗೆ ತರಬಹುದು. ಡಾಕ್ಟರ್, ಇನ್ನು ಎಲ್ಲ ಹಂತಗಳನ್ನು ದಾಟಿ ಆದ ನಂತರ ಕಟಾವಿಗೆ ಬರುವ ಮುನ್ನ ಅಲ್ಲಿ ಕೂಡ ಸಾಕಷ್ಟು ನಮ್ಮ ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಉದಾಹರಣೆಗೆ, ಸರಿಯಾಗಿ ಈ ಹಣ್ಣು ಕಟಾವಿಗೆ ಬಂದಿದೆ ಇಲ್ಲವಂಥ ಮಾಹಿತಿ, ಅಥವಾ ಇದನ್ನು ಕಟಾವು ಮಾಡಲಿಕ್ಕೆ ಸೂಕ್ತವಾದ ಸಮಯ ಅನ್ನುವಂಥದ್ದು ಗುರುತಿಡುವಿಕೆ, ಅದನ್ನು ಹೇಗೆ ಇಳುವರಿಯನ್ನು ನಿರ್ಧರಿಸುವಂಥದ್ದು. ಒಂದು, ಯಾವ ತಳಿಯನ್ನು ಉಪಯೋಗಿಸಿವಿ ಅದರದ ಮೇಲೆ ನಾವು ಕಟಾವು ಬಂದಿದೆ ಇಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ಈಗ ಉದಾಹರಣೆಗೆ ನಾವು ಮೊದಲೇ ಹೇಳಿದೆ ಶುಗರ್ ಬೇಬಿ ಅಂತೇಳಿ, ಶುಗರ್ ಬೇಬಿ 75 ದಿವಸದಲ್ಲಿ ಕಟಾವು ಬರ್ತದೆ. ಅದೇ ರೀತಿ ಅರ್ಕಾಮಣಿಕ್ 100-110 ದಿವಸದಲ್ಲಿ ಬರ್ತದೆ. ಅದೇ ರೀತಿ ಇನ್ನೊಂದು ಅರ್ಕಾ ಮುತ್ತು ಅಂತಕ್ಕಂಥದ್ದು, ಇದು 75 ದಿವಸದಲ್ಲಿ ಕಟಾವು ಬರ್ತದೆ. ಅಂದರೆ ನಾವು ಬಿತ್ತಿದ ದಿನಾಂಕವನ್ನು ನೋಡಿಕೊಂಡು ನಾವು ಕಟಾವು ಮಾಡ್ಬೋದು. ಇದು ಒಂದು ಮೂಢ ನಂಬಿಕೆ. ಇದಲ್ದಲೆ ಇನ್ನೂ ಒಂದು ಪ್ರಮುಖವಾಗಿ ಅಂದರೆ, ಈ ಹಣ್ಣು ಕಟಾವಿಗೆ ಸೂಕ್ತ ಇಲ್ಲ ಅಂತಕ್ಕಂಥದ್ದನ್ನ ನಾವು ಫೀಲ್ಡ್ ಅಬ್ಸರ್ವೇಷನ್, ಅಂದರೆ ಹೊಲದಲ್ಲಿ ಯಾವ ರೀತಿ ಅಬ್ಸರ್ವ್ ಮಾಡಬೇಕಂದ್ರೆ, ಹಣ್ಣು ಇರ್ತದಲ್ಲ ಕಾಯಿಯ ಹಿಂಭಾಗದಲ್ಲಿ ಲತಾತಂತು ಅಂತೀವಿ ನಾವು ಇಂಗ್ಲೀಷ್ದಾಗೆ, ಟೆಂಡ್ರಿಲ್ಸ್ ಅಂತೀವಿ. ಆ ಟೆಂಡ್ರಿಲ್ಸ್ ಅಂತಕ್ಕಂತಹ ಭಾಗ ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತು ಅದಲ್ದಲೆ ಕಾಯಿಯ ಕೆಳಭಾಗ ಹಳದಿ ಆಗ್ತದೆ, ಹಳದಿ ಆಗಿರುತ್ತದೆ. ಮತ್ತು ಇದನ್ನು ಇನ್ನೂ ಸೂಕ್ಷ್ಮವಾಗಿ ನಾವು ಯಾವ ರೀತಿ ಕಟಾವು ಮಾಡ್ಬೋದಂದರೆ, ಆ ಹಣ್ಣನ್ನು ನಮ್ಮ ಬೆರಳಿನಿಂದ ಬಡಿದಾಗ ಡಬ್ ಡಬ್ ಡಬ್ ಅನ್ನೋ ಒಂದು ಶಬ್ದ ಬಂದಾಗ ಈ ಹಣ್ಣು ಕಟಾವಿಗೆ ಬರಲು ಸೂಕ್ತವಾಗಿದೆ, ಹಣ್ಣಾಗಿದೆ ಮಾಗಿದೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡಿಕೊಂಡು ನಾವು ಹಣ್ಣನ್ನು ಕಟಾವು ಮಾಡ್ಬೋದು. ಮತ್ತು ಇದು ಸಂಕರಣ ತಳಿಗಳನ್ನು ಉಪಯೋಗಿಸ್ಕೊಂಡಾಗ ನಾವು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ 75-80 ಟನ್ನಷ್ಟು ಇಳುವರಿಯನ್ನು ಪಡೆಯಬಹುದು ನಾವು. ಆದರೆ ಬೇರೆ ತಳಿಗಳನ್ನು ಉಪಯೋಗಿಸ್ಕೊಂಡಾಗ, ಓಪನ್ ಪಾಲಿನೇಟೆಡ್ ವೆರೈಟಿ ಇವನ್ನು ಉಪಯೋಗಿಸ್ಕೊಂಡಾಗ ನಾವು 40-50 ಟನ್ ಇಳುವರಿಯನ್ನು ನಾವು ಪಡೆಯಬಹುದು. ಯಾಕೆ ಇಷ್ಟೊಂದು ವ್ಯತ್ಯಾಸ ಅಂತಾರಂತ ಹೇಳಿ? ಸಂಕರಣ ತಳಿಗಳಲ್ಲಿ ಅದರದ್ದು ಬೀಜ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ ನೀರನ್ನ ಜಾಸ್ತಿನ ಕೊಟ್ಟಿರ್ತೀವಿ ನಾವು. ಆದರೆ ಓಪನ್ ಪಾಲಿನೇಟೆಡ್ ವೆರೈಟಿನಲ್ಲಿ ಅದು ಗೊಬ್ಬರ ನೀರನ್ನು ಕಡಿಮೆ ಮಾಡಿರ್ತೀವಿ ನಾವು. ಆದ್ದರಿಂದ ಅದು ಸಂಕರಣ ತಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಮಗೆ ಯಾವಾಗಲೂ ಇದೇ ಅಂತಲ್ಲ, ಕಲಂಗಡಿನೇ ಅಂತಲ್ಲ, ಬೇರೆ ಯಾವುದೇ ಬೆಳೆಗಳಲ್ಲಿ ಇರ್ಬೋದು, ಸಂಕರಣ ತಳಿಗಳಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಡಾಕ್ಟರ್, ಇಷ್ಟೆಲ್ಲ ಕಟಾವು ಮಾಡಿ ಆದ ನಂತರ ಮುಂದಿನ ಹಂತ ಮಾರುಕಟ್ಟೆಗೆ ಸಾಗಾಟ ಮಾಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ನಮ್ಮ ರೈತ ಬಂಧುಗಳು ಹೇಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿ ಈ ಒಂದು ಬೆಳೆಗೆ ಯಾವ ಒಂದು ಮಾರುಕಟ್ಟೆ ವಾತಾವರಣ ಇರಬೇಕು ಅಂತೀರಿ? ಮಾರುಕಟ್ಟೆ ಸ್ಥಳೀಯವಾಗಿ ರೈತರು ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅಲ್ಲಿ ಯಾರೋ ಒಬ್ಬರು ವರ್ತಕರು ಹೋಗ್ತಾರೆ, ತಮಗೆ ಬೇಕಾದಷ್ಟು ಮಾಲ್ಗಳನ್ನ ತೊಗೊಂಬರ್ತಾರೆ. ಆ ರೀತಿ ಕೊಡೋದ್ರಿಂದ ರೈತರಿಗೆ ತುಂಬಾ ನಷ್ಟ ಆಗ್ತದೆ. ಈ ಉದಾಹರಣೆಗೆ ಯಾರೋ ವರ್ತಕರು ಹೋಗ್ತಾರೆ, 8-10 ರೂಪಾಯಿ ಪರ್ ಕೆ ಜಿ ಹಂಗೆ ತೊಗೊಂಡು ಬರ್ತಾರೆ. ಆದರೆ ರೈತರ ಈಗ ನೇರವಾಗಿ ಆನ್ಲೈನ್ ಮುಖಾಂತರ, ಈಗ ಸಫಲ್ ಅಂತ ಮಾರ್ಕೆಟ್ ಬಂದಿದೆ, ರಿಲಯನ್ಸ್ ಫ್ರೆಶ್ ಅಂತಕ್ಕಂಥ ಮಾರ್ಕೆಟ್ ಬಂದಿದ್ದಾವೆ, ಈ ರೀತಿ ಅವರು ಸೂಪರ್ ಮಾರ್ಕೆಟ್ಸ್ನಲ್ಲಿ ಮತ್ತು ಆನ್ಲೈನ್ ವಹಿವಾಟು ನಡೆಸಿದಾಗ ರೈತರಿಗೆ 18-20 ರೂಪಾಯಿ ಈಗ ಸದ್ಯ ಮಾರ್ಕೆಟ್ ರೇಟ್ ಸಿಗ್ತಾ ಇದೆ. ಅದೇ ಅಲ್ಲೇ ತಮ್ಮ ಸ್ಥಳೀಯದಲ್ಲಿ ಹೊಲದಲ್ಲಿ ಯಾರು ಅಂತರ್ಜಾಲವಿಲ್ಲದೆ ವರ್ತಕರಿಗೆ ಕೊಡ್ತಾರೆ, ಅವರಿಗೆ 8-10 ರೂಪಾಯಿ ರೇಟ್ ಸಿಗ್ತಾ ಇದೆ. ಇವನ್ನ ರೈತರು ಸಾವಯ ಮಾರುಕಟ್ಟೆಯನ್ನು ಹುಡುಕೊಂಡ್ರೆ ಹೆಚ್ಚಿನ ಲಾಭ ಪಡೆಯಬಹುದು. ಮತ್ತು ಇದಲ್ದಲೆ ಈಗ ಸದ್ಯ ಪ್ರದೇಶದಲ್ಲಿ ನಾವು ಈಗ 15-16 ರೂಪಾಯಿ ರೇಟ್ ಇದೆ ಮಾರ್ಕೆಟ್ನಲ್ಲಿ. ಇದು ತುಂಬ ಒಳ್ಳೆಯ ಬೆಳೆ, ಒಳ್ಳೆಯ ದರ. ರೈತರು ಅಂತರ್ಜಾಲವನ್ನು ಉಪಯೋಗಿಸ್ಕೊಂಡು ಮಾರುಕಟ್ಟೆ ಮಾಡಿದ್ದೆ ಆದರೆ ಉತ್ತಮ ಲಾಭವನ್ನು ಪಡೆಯಬಹುದು. ಹಾಗಾದರೆ ಡಾಕ್ಟರ್, ಇಂಥ ಒಂದು ಮಾರುಕಟ್ಟೆಗೆ ಯಾವ ಕಾಲದಲ್ಲಿ ಸಾಕಷ್ಟು ಹೆಚ್ಚಿನ ಬೇಡಿಕೆ, ಮಾರುಕಟ್ಟೆ ಒಂದು ಉತ್ತಮವಾದ ಆದಾಯವನ್ನು ನಮ್ಮ ರೈತರು ಗಳಿಸ್ಕೊಳ್ಳೋಕ್ಕೆ ವೈಜ್ಞಾನಿಕವಾಗಿ ಅವರು ಹೇಗೆ ಸಿದ್ಧರಾಗಿರಬೇಕು, ತಾವು ಅದಕ್ಕೆ ಹೇಗೆ ಸಲಹೆಯನ್ನು ಮಾಡ್ತೀರಿ? ಪ್ರಮುಖವಾಗಿ ಈಗ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತಿದೆ, FPO ಅಂತೀವಿ ನಾವು, ರೈತ ಉತ್ಪಾದಕರ ಕಂಪನಿ ಅಂತದೆ. ಆ ರೈತ ಉತ್ಪಾದಕರ ಕಂಪನಿ ಮುಖಾಂತರ ನೀವು ವಹಿವಾಟು ಮಾಡಿದ್ರೆ ಸ್ವಲ್ಪ ಲಾಭ ಜಾಸ್ತಿ ಪಡೆಯಬಹುದು. ಒಂದು ತಾಜಾ ಉದಾಹರಣೆ ನಾನು ಕೊಡ್ಬೋದಂದರೆ ಮದರ್ ಡೈರಿ. ಇದಕ್ಕೆ ಇವತ್ತು ಯಾವ ರೀತಿ ರೆವಲ್ಯೂಷನ್ ಮಾಡಿದೆಯಲ್ಲ, ಅದೇ ಥರ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತಂದು ರೈತರು ಮಾಡಿಕೊಂಡ್ರೆ ಅದರಿಂದ ನಾ ಹೆಚ್ಚಿನ ಲಾಭ ಪಡೆಯಬಹುದು. ಅದು ಈಗ ಆಪ್ಕಾಮ್ಸ್ ಅಂತಕ್ಕಂಥದ್ದು ಚಾಲ್ತಿಯಲ್ಲಿದೆ, ಬಟ್ ಅದು ಈಗ ಎಲ್ಲ ಹಣ್ಣನ್ನು ಸೇರಿಸಿ ಮಾರಾಟ ಮಾಡ್ತಿದ್ದಾರೆ. ಅದು ಬಿಟ್ಟು ರೈತರು ಏನು ಮಾಡ್ಬೋದು ಅಂದರೆ ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್ FIGs ಅಂತೀವಿ ನಾವು, ಈಗ ದಾಳಿಂಬೆ ಬೆಳೆಗಾರರದು ಸಂಘ, ಬಾಳೆ ಬೇಸಾಯ ಸಂಘ ಮತ್ತು ಕಲಂಗಡಿ ಬೆಳೆಗಾರರ ಸಂಘ, ಈ ಫಾರ್ಮರ್ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಅವನ್ನ ಮಾಡಿಕೊಂಡು ಅಂತರ್ಜಾಲಗಳನ್ನು ಉಪಯೋಗಿಸಿಕೊಂಡು ಮಾರಾಟ ಮಾಡಿದ್ದೆ ಆದರೆ ಹೆಚ್ಚಿನ ಲಾಭ ಪಡೆಯಬಹುದು. ಮತ್ತು ಇದು ಬೇಸಿಗೆ ಕಾಲದಲ್ಲಿ ಈ ಹಣ್ಣಿಗೆ ಭಾಳಷ್ಟು ಬೇಡಿಕೆ ಇದೆ, ಆದ್ದರಿಂದ ಬೇಸಿಗೆಯಲ್ಲಿ ಇದಕ್ಕೆ ರೇಟ್ ಚೆನ್ನಾಗೇ ಸಿಗುತ್ತದೆ. ಮತ್ತು ಇದನ್ನು ಫೆಬ್ರವರಿ ನಂತರ ಬಿತ್ತನೆ ಮಾಡಲಿಕ್ಕೆ ಆಗಲ್ಲ, ಫೆಬ್ರವರಿ ನಂತರ ಬಿತ್ತನೆ ಮಾಡಿದ್ರೆ ಇಳುವರಿ ಕಡಿಮೆ ಆಗ್ತದೆ ಮತ್ತು ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಮತ್ತು ನೀರಿನ ಲಭ್ಯತೆ ಕಡಿಮೆ ಇರೋದರಿಂದ ಈ ಬೆಳೆನ ಬೆಳೀಲಿಕ್ಕೆ ಆಗ್ತಾಯಿಲ್ಲ ಎಲ್ಲ ರೈತರಿಗೂ. ಆದರೆ ನೀರಾವರಿ ಇರತಕ್ಕಂಥ ರೈತರು ಫೆಬ್ರವರಿ ಲಾಸ್ಟಿಗೂ ಸೋಯಿಂಗ್ ಮಾಡ್ತಾರೆ, ಯಾಕಂದರೆ ಇದು ಅವರು ಏಪ್ರಿಲ್ ಮೇದಾಗೆ ಬರಲಿ, ಏಪ್ರಿಲ್ ಮೇದಾಗೆ ಇದಕ್ಕೆ ರೇಟ್ ಇನ್ನೂ ಜಾಸ್ತಿ ಆಗ್ತೈತಿ. ಈಗ ಸದ್ಯ 15-16 ರೂಪಾಯಿ ರೇಟ್ ಇದೆ, ಏಪ್ರಿಲ್ ಮೇದಾಗೆ ಈ ಹಣ್ಣಿನ ಬೆಲೆ 25-30 ರೂಪಾಯಿ ತನಕ ಹೋಗ್ತದೆ ಪರ್ ಕೆ ಜಿ. ಸೊ ಅಂಥ ಸಂದರ್ಭದಲ್ಲಿ ಈ ಬೇಸಿಗೆ ಕಾಲಕ್ಕೆ ಇದು ಅತ್ಯಂತ ಉತ್ತಮವಾದ ಬೆಳೆ, ಮತ್ತು ಇದರಿಂದ ಅತ್ಯಧಿಕ ಲಾಭವನ್ನು ಕಡಿಮೆ ಅವಧಿಯಲ್ಲಿ ರೈತರು ಪಡೆಯಬಹುದು ಅನ್ನೋದು ನನ್ನ ಆಶಯ. ಜೂನ್ ಜುಲೈದಲ್ಲಿ ಭೂಮಿ ಮಳೆ ಬೀಳೋದ್ರಿಂದ ಇದಕ್ಕೆ ಬಳ್ಳಿ ಆಕಾರವಾಗಿ ಹಬ್ಬುತ್ತೆ, ಭೂಮಿಯ ಮೇಲ್ಭಾಗದಲ್ಲಿ ಬಳ್ಳಿ ಆಕಾರವಾಗಿ ಹಬ್ಬತೈತೆ. ಮಣ್ಣು ತವಿಯುವುದರಿಂದ ಮಣ್ಣಿನ ಜೊತೆ ಬಳ್ಳಿ ನೀರಿನ ಜೊತೆ ಸಂಪರ್ಕ ಬಂದಾಗ ರೋಗ ರುಜಿನಗಳು ಜಾಸ್ತಿ ಆಗ್ತವೆ. ಸೊ ಅದಕ್ಕೆ ಇದನ್ನು ನಾವು ಬೆಳೀಲಿಕ್ಕೆ ಅಷ್ಟು ಸೂಕ್ತ ಅಲ್ಲ ಆ ಸೀಸನ್ನಲ್ಲಿ. ಬೇಸಿಗೆ ಸೀಸನ್ನಲ್ಲಿ ಬೆಳೆದ್ರೆ ಇದನ್ನು ಉತ್ತಮ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಉತ್ಕೃಷ್ಟ ಮಟ್ಟದ ಗುಣಮಟ್ಟದ ಕಾಯಿಗಳನ್ನು ನಾವು ಪಡೀಬೋದು ಅಂತ ನನ್ನ ಆಶಯ. ಹಾಗೆ ಡಾಕ್ಟರ್, ಇತ್ತೀಚೆಗೆ ನಾವು ಸಾಕಷ್ಟು ಕಡೆ ರೈತರು ಒಂದು ಅಳಲೇನಂದರೆ ಹೆಚ್ಚೆಚ್ಚು ಗಾತ್ರದ ಕಲ್ಲಂಗಡಿಯನ್ನು ಪಡಿಬೇಕು, ಮತ್ತು ಒಂದು ಸಿಹಿ ಅಂಶವನ್ನು ಹೆಚ್ಚಾಗಿರುವಂಥ ಒಂದು ಅಂಶಕ್ಕಾಗಿ ಈ ಬೇರೆ ಬೇರೆ ವೈಜ್ಞಾನಿಕ ಇಂಜೆಕ್ಷನ್ಗಳನ್ನು ಮಾಡುವಂಥದ್ದು ಅಥವಾ ಸಸಿಗಳಿಗೆ ಈ ಥರ ಮಾಡುವಂಥದ್ದು, ಇಂಥವುಗಳಿಂದ ರೈತರು ಆದಾಯವನ್ನು ನಿರೀಕ್ಷೆ ಮಾಡಬಹುದು ಅಥವಾ ಬೆಳೆಯನ್ನು ಸುರಕ್ಷಿತವಾಗಿ ಅಥವಾ ಒಂದು ವೈಜ್ಞಾನಿಕವಾಗಿ ಇದನ್ನು ತಾವು ಪ್ರಮಾಣೀಕರಿಸಲಿಕ್ಕೆ ಸಾಧ್ಯತೆ ಇದೆಯಾ? ಯಾವುದು ಇಂಜೆಕ್ಷನ್ನು ಅವೆಲ್ಲ ಏನಿಲ್ಲ, ಅದೆಲ್ಲ ಸುಳ್ಳು ನನ್ನ ಅಭಿಪ್ರಾಯದಲ್ಲಿ. ಸಾಕಷ್ಟು ವದಂತಿಗಳಿಗೆ ನಮ್ಮ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಇದೆಲ್ಲ ಸುಳ್ಳು. ಇದರಲ್ಲಿ ಸಸ್ಯ ಪ್ರಚೋದಕಗಳನ್ನ ನಾವು ಉಪಯೋಗಿಸ್ಬೇಕಷ್ಟೇ. ಸಸ್ಯ ಪ್ರಚೋದಕಗಳು, ಉದಾಹರಣೆಗೆ ನಾವಿಲ್ಲಿ ಸಸ್ಯ ಪ್ರಚೋದಕಗಳು ಕಣ್ಣಿನ ಗಾತ್ರ ಜಾಸ್ತಿ ಆಗಬೇಕು ಅಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. 20 PPM ಜಿಬರ್ಲಿಕ್ ಆ್ಯಸಿಡ್ ಅಂದರೆ 20 ml ಇನ್ನು 1 ಲೀಟರ್, 20 ml 1 ಲೀಟರ್ ನೀರಿನಲ್ಲಿ ಕರಗಿಸಿ ಆ ದ್ರಾವಣವನ್ನು ನಿಂಬೆಹಣ್ಣಿನ ಗಾತ್ರ ಇರತಕ್ಕಂಥ ಕಾಯಿಗಳು ಇರ್ತಾವಲ್ಲ, ನಿಂಬೆಹಣ್ಣು ಕಲ್ಲಂಗಡಿ ನಿಂಬೆಹಣ್ಣಿನ ಗಾತ್ರದಷ್ಟು ಸೈಜ್ ಇದ್ದಾಗ ಆ ದ್ರಾವಣದಲ್ಲಿ ಎದ್ದುವುದರಿಂದ ನಮಗೆ ಕಾಯಿಯ ತೂಕವನ್ನು ನಾವು ಜಾಸ್ತಿ ಮಾಡ್ಬೋದು ಒಂದು. ಮತ್ತಿನ್ನೊಂದು, ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಇದರ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಅದಷ್ಟೇ ಒಳ್ಳೆಯದು. ಅದು ಬಿಟ್ಟು ಇನ್ನೊಂದು ಸಸ್ಯ ಪ್ರಚೋದಕ ಬಿಟ್ಟು ಇನ್ನೊಂದು ನಾವು ಹ್ಯೂಮಿಕ್ ಆ್ಯಸಿಡ್ ಅಂತಕ್ಕಂಥದ್ದನ್ನ ಸ್ಪ್ರೇ ಮಾಡಲಿಕ್ಕೆ ರೆಕಮೆಂಡೇಷನ್ಸ್ ಮಾಡ್ತೀವಿ. ಅದು 5 ml 5% 5 grams ಇನ್ 1 ಲೀಟರ್ ನೀರದಲ್ಲಿ ಮಿಕ್ಸ್ ಮಾಡಿ 30 ದಿವಸದಲ್ಲಿ ಬಿತ್ತಿದ 30 ದಿವಸದಲ್ಲಿ ಒಮ್ಮೆ ಸ್ಪ್ರೇ ಮಾಡಬೇಕು, ಮತ್ತು 60 ದಿವಸದಲ್ಲಿ ಒಮ್ಮೆ ಸ್ಪ್ರೇ ಮಾಡೋದ್ರಿಂದ ನಮಗೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನ ಪಡಿಬೋದು ಮತ್ತು ಹೆಚ್ಚಿನ ಗಾತ್ರದ ಕಾಯಿಗಳನ್ನು ನಾವು ಪಡೆಯಬಹುದು. ಹೆಚ್ಚಿನ ಗಾತ್ರದ ಕಾಯಿಗಳನ್ನ ಇನ್ನೊಂದು ರೀತಿ ಯಾವ ರೀತಿ ಪಡಿಬೋದು ಅಂದರೆ, ಈಗ ಒಂದು ಸಸಿಯಲ್ಲಿ ಕನಿಷ್ಠ ಪಕ್ಷ 7-8 ಕಾಯಿಗಳನ್ನ ಬರ್ತಾವೆ, ಆದರೆ ನಮಗೆ ಗಾತ್ರ ಜಾಸ್ತಿ ಆಗಬೇಕು ಅನ್ನ ಮತ್ತು ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನ ಪಡಿಬೇಕಪ್ಪ ಅಂದರೆ 4-5 ಕಾಯಿಗಳನ್ನ ನಾವು ಚಿವಟ ಹಾಕಿ 3-4 ಕಾಯಿಗಳನ್ನ ಒಳ್ಳೆ ಗುಣಮಟ್ಟದ ಒಳ್ಳೆಯ ಸೈಜ್ ಇರತಕ್ಕಂಥ ಕಾಯಿಗಳನ್ನ ನಾವು ಇಟ್ಕೊಂಡ್ರೆ ಅಧಿಕ ಇಳುವರಿನ ನಾವು ಪಡಿಬೋದು ಮತ್ತು ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನ ನಾವು ಪಡಿಬೋದು ಅಂತಕ್ಕಂಥದ್ದನ್ನ ನಾನು ಆಶಿಸುತ್ತೇನೆ. ಡಾಕ್ಟರ್, ಇದುವರೆಗೆ ಈ ಕಲ್ಲಂಗಡಿ ಬೆಳೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವನ್ನು ಬೆಳೆಯಬಹುದು, ಮತ್ತು ಅದಕ್ಕೆ ಆ ಒಂದು ಬೆಳೆಗೆ ಬರುವಂಥ ರೋಗಗಳು, ಹಾಗೆಯೇ ಸಕಾಲಕ್ಕೆ ಬಂದಂಥ ಎಲ್ಲ ರೋಗಗಳ ಒಂದು ವೈಜ್ಞಾನಿಕ ನಿರ್ವಹಣೆ, ಜೊತೆಗೆ ಸಮರ್ಪಕ ನೀರಿನ ನಿರ್ವಹಣೆ, ಎಲ್ಲ ವಿಷಯಗಳನ್ನು ಕುರಿತಾಗಿ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಈ ಎಲ್ಲ ವೈಜ್ಞಾನಿಕ ಸಲಹೆಗಳನ್ನು ಅರಿತ ನಮ್ಮ ರೈತ ಬಂಧವರು ಹೆಚ್ಚೆಚ್ಚು ಕಲ್ಲಂಗಡಿ ಬೆಳೆಯನ್ನು ಬೆಳೀಲಿ, ಅದರ ಜೊತೆಗೆ ಒಂದು ಉತ್ಕೃಷ್ಟ ಗುಣಮಟ್ಟದ ಕಲ್ಲಂಗಡಿಯ ಇಳುವರಿಯ ಜೊತೆಗೆ ಹೆಚ್ಚಿನ ಆದಾಯವನ್ನು ಕೂಡ ಗಳಿಸ್ಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಎಲ್ಲ ರೈತರಿಗೆ ಸಾಕಷ್ಟು ಸಲಹೆಗಳನ್ನು ನೀಡಿದ್ದೀರಿ. ತಮಗೆ ನಮ್ಮ ಎಲ್ಲ ರೈತ ಬಂಧುವರ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಕಲ್ಲಂಗಡಿ ಬೆಳೆಯನ್ನು ವೈಜ್ಞಾನಿಕವಾಗಿ ಬೆಳೆಯುವ ಬಗ್ಗೆ ಮತ್ತು ವಿವಿಧ ಉಪಚಾರಗಳ ಕುರಿತು ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಆರ್ಪಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ರೈತ ಬಂಧುವರು, ಇದೀಗ ಕೇಳೋಣ ಪ್ರಕಟಣೆಗಳನ್ನು.